ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:51 ಈಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಜಾಯಿಲ್ ಲೋಬೋ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ, ಬಳಿಕ ಆಧುನಿಕ ಮೀನು ಕೃಷಿ ಪದ್ಧತಿ ಕುರಿತು ಮತ್ಸ್ಯವಿಜ್ಞಾನಿ ಶ್ರೀನಿವಾಸ್ ಹುಲಕೋಟಿ ಅವರಿಂದ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ. ಅತ್ಯಧಿಕ ಇಳುವರಿ RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಪುಂಜಾಲ್ಕಟ್ಟೆಯ ಜಾಯ್ ಲೋಬೋ ಅವರಿದ್ದಾರೆ. ಅವರು ಮುಖ್ಯವಾಗಿ ಪರಂಪರಾನುಗತವಾಗಿ ಬಂದಂತಹ ಅಡಿಕೆ, ತೆಂಗು, ರಬ್ಬರ್, ಕಾಳುಮೆಣಸು ಇದೆಲ್ಲದರ ಜೊತೆಗೆ ಹಲವಾರು ತಳಿಯ ಹಣ್ಣಿನ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಜೊತೆಗೆ ರಸಗೊಬ್ಬರಗಳನ್ನು ಕೂಡ ಅವರು ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಆಡು ಮತ್ತು ಮೇಕೆಯನ್ನು ಸಾಕಿ ಅವರು ಸಾವಯವ ಗೊಬ್ಬರವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವರ ಈ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ಅವರನ್ನು ಮಾತಾಡೋಣ. ನಮಸ್ಕಾರ ಜಾಯ್ ಲೋಬೋ ಅವರೇ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಈ ತೋಟ ಅಂತ ಹೇಳಿದ್ರೆ ಇದು ಪರಂಪರಾನುಗತವಾಗಿ ಬಂದದ್ದು ಅಂತ ಹೇಳಿದ್ರೆ ಏನೆಲ್ಲ ಇತ್ತು ನಿಮ್ಮ ತೋಟದಲ್ಲಿ? ನಮ್ಮದು ಮೂಲತಃ ಮುಖ್ಯವಾಗಿ ಭತ್ತದ ಗದ್ದೆಗಳು ಮೊದಲಿದ್ದದು, ಆದರೆ ಇಂದಿನಿಂದಲೂ ಅಡಿಕೆ ಕೃಷಿ ಸ್ವಲ್ಪ ಇತ್ತು. ಆದರೆ ಸುಮಾರು ಒಂದು 15 ವರ್ಷದಿಂದ ರಬ್ಬರ್ ಅನ್ನು ಕೂಡ ನಾವು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಈಗ ರಬ್ಬರ್, ಅಡಿಕೆ, ತೆಂಗು ಮತ್ತೆ ಕಾಳುಮೆಣಸು ಎಲ್ಲ ಸೇರಿ ಮತ್ತೆ ಬಾಳೆ ಸ್ವಲ್ಪ ಇದೆ, ಇದೆಲ್ಲವನ್ನು ಕೂಡ ನಾವು ಬೆಳೆಸ್ತಾ ಇದ್ದೇವೆ. ಒಂಥರ ಮಿಶ್ರ ಕೃಷಿ. ಮಿಶ್ರ ಇದೆ ಸರ್, ಮಿಶ್ರ ಇದೆ ಅಂತ ಹೇಳಿದ್ರೆ ಈ ಮಿಶ್ರ ಕೃಷಿ ಮಾಡುವ ಒಟ್ಟಾರೆಯಾಗಿ ಲಾಭ ಏನು ಅಂತ ಹೇಳ್ತೀನಿ? ಮಿಶ್ರ ಕೃಷಿಯಲ್ಲಿ ಏನಂತ ಹೇಳಿದ್ರೆ, ಒಂದು ನಮಗೆ ಅಡಿಕೆಯಲ್ಲಿ ಅಥವಾ ಬೇರೆದ್ರಲ್ಲಿ ರೇಟ್ ವೇರಿಯೇಷನ್ ಆದರೂ ಒಂದರಲ್ಲಿ ಇಲ್ಲದ್ರೂ ಇನ್ನೊಂದರಲ್ಲಿ ಬರ್ತದಂತ ಇರ್ತದೆ ಕೆಲವೊಮ್ಮೆ. ಸರಿ. ಆಮೇಲೆ ಯಾವಾಗ್ಲೂ ವರ್ಷ ಇಡೀ ಆದಾಯ ಬರುವಂತ ಸಾಧ್ಯತೆಗಳು ಹೆಚ್ಚು ಇರುವಂತದ್ದು ಮಿಶ್ರ ಕೃಷಿಯಲ್ಲಿ. ಸರಿ. ಹಾಗಾಗಿ ಮತ್ತೆ ಒಂದು ಒಂದೇ ಕೃಷಿಯಲ್ಲಿ ನಾವು ಒಂದು ಡಿಪೆಂಡ್ ಆಗೋದಕ್ಕಿಂತ ಮಿಶ್ರ ಕೃಷಿ ಇದ್ದಾಗ ನಮಗೆ ಮನಸ್ಸಿಗೆ ಒಂದು ಸಂತೋಷ ಕೂಡ ಕೊಡುವಂತದ್ದು ಅಂತೇಳಿ ನನ್ನ ಒಂದು ಭಾವನೆ. ಅದರಿಂದ ಅನುಭವದಿಂದ ಕೂಡ ನಾನು ಹೇಳುವಂಥದ್ದು. ಬಹುಶಃ ತುಂಬಾ ವರ್ಷಗಳಲ್ಲಿ ಈ ಎಲ್ಲ ಬೆಳೆಗಳಲ್ಲೂ ಕೂಡ ರೇಟಿನಲ್ಲಿ ಏರುಪೇರಾಗಿದೆ. ಖಂಡಿತ. ಈಗ ಅಡಿಕೆಗೆ ಒಳ್ಳೆ ರೇಟ್ ಉಂಟು. ಹೌದು. ಆದರೆ ರಬ್ಬರಿಗೆ ರೇಟು ಸುಮಾರು ತಳಕಚ್ಚಿದೆ ಅಂತ ಹೇಳ್ಬೋದು. ಮತ್ತೆ ಒಂದು ಕಾಲದಲ್ಲಿ ತೆಂಗಿನ ಬಗ್ಗೆ ನಾವು ಹೆಚ್ಚು ಹೇಳುವುದಿಲ್ಲ, ಅದು ರೇಟ್ ಜಾಸ್ತಿ ಆದದ್ದೇ ಇಲ್ಲ ಅಂತಲೇ ಹೇಳ್ಬೋದು. ಅಪರೂಪಕ್ಕೆ ಒಂದೊಂದು ಸಲ ಬರುವುದು ಬಿಟ್ಟರೆ. ಸಾಮಾನ್ಯವಾಗಿ ಈ ತರದ ಒಂದು ಮಿಶ್ರ ಬೆಳೆಯಿಂದಾಗಿ ನೀವು ಒಂಥರದ ನಮ್ಮ ಒಂದು ಸಮತೋಲನವನ್ನು ಕಾಪಾಡಬಹುದು ಅಂತ ಹೇಳಿ. ಈಗ ರಬ್ಬರ್ ತುಂಬ ಕಡೆಯಲ್ಲೆಲ್ಲ ಬೆಳೆದವರೆಲ್ಲ ಕಡಿದು ಅದಕ್ಕೆ ಮತ್ತೆ ಅಡಿಕೆ ತೋಟ ಇಡುವಂತ ಒಂದು ಪ್ರವೃತ್ತಿ ಉಂಟು. ನಿಮ್ಮಲ್ಲಿ ಅದು ಆಗ್ಲಿಲ್ವಾ? ಹಾಗೆ ಇಲ್ಲ, ನಾವು ಅದನ್ನ ಆ ರೀತಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಿಜವಾಗಿ ನನಗೆ ಅನೇಕ ಮಂದಿ ಸಜೆಷನ್ ಕೊಟ್ಟಿದ್ದಾರೆ ಅದನ್ನು ತೆಗಿಬೇಕು ಅಂತೇಳಿ. ಯಾಕಂದ್ರೆ ಹೆಚ್ಚಿನ ಕಡೆ ನಾವು ನಮ್ಮ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೇವೆ, ಈಗ ರಬ್ಬರ್ ಗಿಡಗಳನ್ನು ಕಡಿತಾ ಇದ್ದಾರೆ. ಯಾಕಂದ್ರೆ ನಾಳೆ ಬೆಳಿಗ್ಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ ಇವತ್ತು ಅಡಿಕೆಗೆ ಒಳ್ಳೆ ರೇಟ್ ಬಂದಿದೆ ಅಂತೇಳಿ. ನಾಳೆ ಇದೇ ಈಗ ತುಂಬಾ ಅಡಿಕೆ ಗಿಡವನ್ನು ನೆಡ್ತಾ ಇದ್ದಾರೆ, ನಾಳೆ ಬೆಳಿಗ್ಗೆ ಅಡಿಕೆ ಕಡಿಮೆ ಆದಾಗ ಅದನ್ನು ಕಡಿಬೇಕಾಗುವಂತ ಪರಿಸ್ಥಿತಿ ಅಂತ ಭಾವಿಸಬೇಕಾಗ್ತದೆ. ಹಾಗಾಗಿ ಕೃಷಿಯಲ್ಲಿ ಯಾವಾಗ್ಲೂ ಅದು ಲಾಂಗ್ ಟರ್ಮ್ ಅದು ಪ್ರೊಸೆಸ್. ಅದು ನಾವು ಇವತ್ತಿನ ರೇಟ್ ನೋಡಿ ಹೊಸದಾಗಿ ಗಿಡಗಳನ್ನು ಇಡುವುದಾಗ್ಲಿ ಅಥವಾ ರೇಟ್ ಕಡಿಮೆ ಆಗಿದೆ ಅಂತೇಳಿ ತೆಗೆಯುವುದಾಗ್ಲಿ ಅದು ನಿಜವಾದ ಒಂದು ಕೃಷಿ ಅಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ನಮ್ಗೆ ನಾವು ರೇಟ್ ಕಡಿಮೆ ಆದಾಗ್ಲೂ ಬದುಕಲಿಕ್ಕೆ ನಾವು ಕಲಿಬೇಕಾಗ್ತದೆ. ಹೌದು. ಹಾಗಾಗಿ ಖಂಡಿತ ಅದು ತಪ್ಪು ಅಂತ ನನ್ನ ಭಾವನೆ. ತೆಗಿಬಾರ್ದು. ಸರಿ. ಈಗ ಅಡಿಕೆಯಲ್ಲಿ ಹೇಳುದಿದ್ರೆ ನೀವು ಸಂಪ್ರದಾಯ

ಹನಿ ನೀರಾವರಿಯಲ್ಲಿ ನೀರು ಹೇಗೂ ಹೋಗ್ತದೆ, ಹೌದು, ರಸಗೊಬ್ಬರಕ್ಕೆ ಬುಡಕ್ಕೆ ಹೋಗಿ ನಾವು ಹಾಕ್ಬೇಕಂತಿಲ್ಲ, ನೇರವಾಗಿ ಇದರಲ್ಲಿ ಕರಗಿಸಿ ಕೊಡುವಂತ ಸಿಸ್ಟಮ್ ನಾವು ವೆಂಚುರಿ ಸಿಸ್ಟಮ್ ಅಂತಿದೆ. ನೇರವಾಗಿ ಈ ಹನಿ ನೀರಾವರಿಯಲ್ಲಿ ಗೊಬ್ಬರ ಹೋಗಿ ಗಿಡಕ್ಕೆ ಬೀಳ್ತದೆ. ಅದೊಂದು ಅತ್ಯುತ್ತಮ ಸಿಸ್ಟಮ್ ಅಂತ ನನ್ನ ಭಾವನೆ. ಈ ವೆಂಚುರಿ ಸಿಸ್ಟಮ್ನ ಒಂದು ಬಗ್ಗೆ ಹೇಳುದಿದ್ರೆ, ಇದು ಮೊದಲೇ ನೀವು ಕರಗಿಸಿ ಕೊಡ್ತೀರೋ ಹೇಗೆ? ಹೌದು, ಡ್ರಮ್ ಅಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಏನು ಎಷ್ಟು ಪ್ರಮಾಣದ್ದು ಬೇಕು ಅಷ್ಟು ಪ್ರಮಾಣದ ಎನ್ ಪಿ ಕೆ ಬೇರೆ ಬೇರೆ ಟೈಪ್ ಇದೆ. ಅದು ನೀರಲ್ಲಿ ಕರಗುವಂತ ಗೊಬ್ಬರಗಳು ಬೇರೆ ಬೇರೆ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಆ ನೀರಲ್ಲಿ ಕರಗುವಂತ ಗೊಬ್ಬರವನ್ನು ನಾವು ಸಮ ಪ್ರಮಾಣದಲ್ಲಿ ಅದು ನೀರಿನ ಜೊತೆ ಮಿಶ್ರ ಮಾಡಿ ನೀರು ಹೋಗುವಾಗ್ಲೇ ಅದರ ಜೊತೆಗೆ ಹೋಗುವಂತ ಒಂದು ಸಿಸ್ಟಮ್ ಇದೆ, ಅದು ವೆಂಚುರಿ ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಅದ್ರ ಜೊತೆ ಗಿಡಕ್ಕೆ ಅದು ಹೋಗ್ತಾ ಇರ್ತದೆ, ಹಾಗಾಗಿ ಈಕ್ವಲ್ ಆಗಿ ಬೀಳ್ತದೆ. ಪ್ರತಿ ಗಿಡಕ್ಕೆ ಎಷ್ಟು ಗ್ರಾಮ್ಸ್ ಬೀಳ್ಬೇಕು ಅಷ್ಟೇ ಗ್ರಾಮ್ಸ್ ಬೀಳ್ತದೆ. ಮತ್ತೆ ನಾವು ಏನ್ ಮಾಡಿ, ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಕೊಡ್ತಾರೆ, ದಿನಾಲು ಬೇಕಾದ್ರೂ ಕೊಡ್ಬಹುದು. ಇಲ್ಲಿ ಸಿಸ್ಟಮ್ ಏನಂತ ಹೇಳಿದ್ರೆ, ನಾವೀಗ ನಮ್ಗೆ ಹಸಿವಾದಾಗ್ಲೇ ನಾವು ವಾರಕ್ಕೊಮ್ಮೆ ಊಟ ಮಾಡೋದಿಲ್ಲ. ನಾವು ಗಿಡಗಳಿಗೂ ಅಷ್ಟೇ, ನಾವು ಸಾಧಾರಣ ಸಾಂಪ್ರದಾಯಿಕವಾಗಿ ಏನ್ ಮಾಡ್ತೇವೆ, ಯಾವಾಗ್ಲೂ ಮಳೆ ನಿಂತ ನಂತರ ಅಥವಾ ಮಳೆ ಆರಂಭ ಮುಂಚೆ ಮಾತ್ರ ಗೊಬ್ಬರ ಕೊಡುವಂತದೆಲ್ಲ ಕಾಣ್ತೇವೆ. ಇದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಗಿಡಗಳಿಗೆ ಯಾವಾಗ್ಲೂ ಬೇಕು, ಯಾವಾಗ್ಲೂ ಬೇಕು ಹಾಗಂತೇಳಿ ತುಂಬಾ ಇರಬಾರ್ದು, ಸ್ವಲ್ಪ ಸ್ವಲ್ಪನೇ ಬೇಕು. ಹಾಗಾಗಿ ದಿನಾಲು ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಗಿಡಗಳು ಬಹಳ ಉತ್ತಮವಾಗಿ ಬೆಳೀತದೆ. ಹನಿ ನೀರಾವರಿಯಲ್ಲಿ ಮಾತ್ರ ಅದು ಸಾಧ್ಯ. ನಾವು ಪ್ರತಿ ಗಿಡಕ್ಕೆ ದಿನಾಲು ಹೋಗಿ ಒಂಚೂರು ಒಂಚೂರು ಆಗ್ತೇವೆ ಅಂತ ಹೇಳಿದ್ರೆ ಕೂಲಿಯವರು ಅದು ಇದೆ ಅಂತೇಳಿ ನಮಗೆ ತುಂಬಾ ಕಷ್ಟ ಆಗ್ತದೆ. ಹಾಗೆ ಹನಿ ನೀರಾವರಿಯಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ನನ್ನ ಒಂದು ಭಾವನೆ. ಓಹೋ, ಇದನ್ನ ನೀವು ದಿನಾಲು ಕೊಡ್ತೀರಿ ಹಾಗಿದ್ರೆ? ನಾನು ದಿನಾಲೇ ಅಂದ್ರೆ ನಮಗೆ ದಿನಾಲು ಕೂಡ ಕಷ್ಟ ಆಗ್ತದೆ ಕೆಲವೊಮ್ಮೆ. ಅಟ್ಲೀಸ್ಟ್ ಒಂದು 3 ದಿನಕ್ಕೊಮ್ಮೆ ಅಥವಾ 4 ದಿನಕ್ಕೊಮ್ಮೆ ಸರಿ ಲೆಕ್ಕ ಮಾಡಿ ನಾವು ಕೊಡ್ತಾ ಇರ್ತೇವೆ ಸರ್. ಅಂತ ಹೇಳಿದ್ರೆ ಇದನ್ನು ಪ್ರಮಾಣವನ್ನ ಎಷ್ಟು ನೀವು ಕೊಡಬೇಕು ಅದು ಸರಿ ಮಾಡಿ ಫಸ್ಟಿಗೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಹನಿ ನೀರಾವರಿ ಸ್ಟಾರ್ಟ್ ಮಾಡಿದೆ ಹೆಚ್ಚಾಗಿ ಮಳೆ ನಿಂತಾಗ, ಅವರ ಈಗ ವಿಜ್ಞಾನಿಗಳಲ್ಲಿ ಏನ್ ಹೇಳ್ತಾರೆ, ಮಳೆಗಾಲದಲ್ಲಿ ಕೂಡ ಕೆಲವೊಮ್ಮೆ ಕೊಡಬೇಕು ಅಂತೇಳಿ. ಅದು ಮಳೆಗಾಲದಲ್ಲಿ ಏನಾಗ್ತದೆ, ನಮ್ಮಲ್ಲಿ ಮಳೆ ಜಾಸ್ತಿ ಇರುವಾಗ ಅದು ಕೊಟ್ಟರು ಕೂಡ ಕರಗಿ ಹೋಗುವಂಥದ್ದು ಬೇಗ ಬೇಗ ಹೋಗ್ತದೆ ಅಂತೇಳಿ. ಸಾಧಾರಣ ಮಳೆ ನಿಂತಾಗ ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಎಂಡ್ ಆಗುವಾಗ ನಾವು ಫಸ್ಟ್ಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸುಣ್ಣ ಕೊಡಬೇಕು. ನಿಜವಾಗಿ ಸುಣ್ಣವನ್ನು ಹಾಕ್ಬೇಕು ತೋಟಕ್ಕೆ. ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ಸುಣ್ಣದ ಕೊರತೆ ತುಂಬಾ ಇದೆ. ಹಾಗಾಗಿ ಈ ಸುಣ್ಣವನ್ನು, ಅದು ಕೂಡ ನಮಗೆ ವಾಟರ್ ಸಾಲಿಬಲ್ ಗೊಬ್ಬರ ಸಿಗ್ತದೆ ಸುಣ್ಣ. ಸುಣ್ಣವನ್ನು ಮೊದಲು ಕೊಟ್ಟು ಪಿ ಎಚ್ ಲೆವೆಲ್ ಅನ್ನು ನಾವು ಏನ್ ಮಾಡ್ತೇವೆ, ಅದನ್ನು ಈಕ್ವಲ್ ಮಾಡಿ ಆದ್ಮೇಲೆ ಎಲ್ಲ ಗೊಬ್ಬರಗಳನ್ನು ಕೊಡ್ತಾ ಹೋಗುವಂಥದ್ದು. ನೈಟ್ರೋಜನ್ ಮತ್ತೆ ರಂಜಕ ಪೊಟ್ಯಾಶ್ ಎಲ್ಲವನ್ನು ಕೂಡ ಕೊಡ್ತಾ ಹೋಗುವಂಥದ್ದು. ಮುಖ್ಯವಾಗಿ ಫಲ ಕೊಡುವಂತ ಸಸಿಗಳು ಇದ್ದಾಗ ನಮ್ಮ ಈ ಕೆ ನಮ್ಮ ಪೊಟ್ಯಾಶಿಯಂ ನಾವು ಜಾಸ್ತಿ ಕೊಡಬೇಕಾಗ್ತದೆ. ಇಲ್ಲದಿದ್ರೆ ಎನ್ ಪಿ ಏನಿದೆ ಅದರ ಅಂಶವನ್ನು ಕೂಡ ನಾವು ಜಾಸ್ತಿ ಮಾಡಿಕೊಡ್ಬೇಕು. ಇದರ ಜೊತೆಗೆ ಮುಖ್ಯವಾಗಿ ಗಮನ ಕೊಡಬೇಕಾದೇನಂತ ಹೇಳಿದ್ರೆ, ಸೂಕ್ಷ್ಮ ಪೋಷಕಾಂಶಗಳು, ನಮ್ಮ ಬೋರಾನ್ ಇರ್ಬೋದು, ಸತು ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಅದನ್ನು ತುಂಬಾ ಜನ ಕೊಡ್ತಾ ಇಲ್ಲ. ಹಾಗಾಗಿ ಈ ಕಾಯಿ ಉದುರುವಂತ ಸಮಸ್ಯೆಗಳು ಇರ್ಬೋದು ಅಥವಾ ಕಾಯಿ ಒಡೆಯುವಂತ ಸಮಸ್ಯೆ ಇರ್ಬೋದು, ಆಮೇಲೆ ಕೆಲವೊಮ್ಮೆ ಈ ಮರ ಒಡೆದು ಹೋಗುವಂತ ಸಮಸ್ಯೆ ಇರ್ಬೋದು ಅಥವಾ ಬೇಗ ಮರ ಬಿದ್ದು ಹೋಗುವಂತ ಸಮಸ್ಯೆ ಇರ್ಬೋದು, ಇದೆಲ್ಲ ನಮಗೆ ಕಾಣ್ಲಿಕ್ಕೆ ಸಿಗುವಂತದ್ದು. ಇದಕ್ಕೋಸ್ಕರ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ಹನಿ ನೀರಾವರಿ ಮೂಲಕವೇ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮತ್ತೆ ಇದರಲ್ಲಿ ತುಂಬಾ ಯಶಸ್ವಿ ಕೂಡ ಆಗಿದೆ ಸರ್. ಖಂಡಿತ ಸರಿ. ಈಗ ನೀವು ರಸಗೊಬ್ಬರಗಳನ್ನು ಕೊಡ್ತೀರಿ ಅಂತ ಹೇಳಿದ್ರಿ, ನೀವು ಸಾವಯವ ಗೊಬ್ಬರದ ಬಗ್ಗೆ ಏನಾದರೂ ಯೋಚನೆ ಮಾಡಲಿಲ್ವಾ? ಸಾವಯವ ನಾವು ಅದೇ ಪರ್ಟಿಕ್ಯುಲರ್ ಆಗಿ ಸಾವಯವ ಅಂತಾನೆ ಏನು ಮಾಡಿಲ್ಲ. ಆದರೆ ನಾವೊಂದು ಸಾಧಾರಣ ಒಂದು ಸುಮಾರು ವರ್ಷದಿಂದ, ನನಗೆ ಗೊತ್ತಿರುವ ಹಾಗೆ ಒಂದು 30 ವರ್ಷದಿಂದ ಕಾಣ್ತಿದ್ದೆ, ಆಡು ಸಾಕ್ತಾ ಇದ್ದೇವೆ. ಮೊದಲು ಸಾಮಾನ್ಯವಾಗಿತ್ತು, ಸಾಮಾನ್ಯ ಅಂದರೆ ಹೀಗೆ ಕಟ್ಟಿಕೊಂಡು ಒಂದು ಗೂಡಲ್ಲಿ ಹಾಕಿಕೊಂಡಿತ್ತು. ಆದರೆ ಸ್ವಲ್ಪ ವರ್ಷದ ಹಿಂದಿಂದ ನಾವೇನು ಮಾಡ್ತೇವೆ ಅಂತೇಳಿ, ಸ್ಟಾಲ್ ಫೆಡ್ ಸಿಸ್ಟಮ್ ಅಂತ ಹೇಳ್ತೇವೆ. ಎತ್ತರದಲ್ಲಿ ಆಡುಗಳನ್ನು ಕಟ್ಟಿ ಅದರ ಏನು ಇದೆ ಮೂತ್ರ ಎಲ್ಲ ಕೆಳಗೆ ಬೀಳ್ತದೆ. ಅಲ್ಲಿ ಏನು ಮಾಡ್ತೀರಿ ಫಸ್ಟಿಗೆ? ಅದಕ್ಕೆ ಒಂದು ಶೀಟ್ಗಳು ಬರ್ತದೆ, ಅದು ಯು ಪಿ ವಿ ಸಿ ಶೀಟ್ಗಳು. ಅದರ ಹೊಟ್ಟೆ ಮೂಲಕವೇ ಏನಾಗ್ತದೆ ಅಂತ ಹೇಳಿದರೆ, ಅದರ ಏನು ಮಲಮೂತ್ರ ಎಲ್ಲ ಕೆಳಗೆ ಬೀಳ್ತದೆ. ಅದನ್ನು ಮತ್ತೆ ಸಂಗ್ರಹಿಸಿ ಒಂದು, ಅದಕ್ಕೆ ಕೆಳಗೆ ಏನಾದರೂ ಹಾಕ್ತೀರಾ? ಕೆಳಗೆ ಸಿಮೆಂಟ್ ಇದ್ದು ನಾವು ಏನು ಲೆವೆಲ್ ಮಾಡಿದ್ದೇವೆ, ಸಿಮೆಂಟ್ ಅಲ್ಲಿ ಬೀಳ್ತದೆ ಅದು. ಮೂತ್ರ ಸಪರೇಟ್ ಬೀಳ್ತದೆ, ಸಪರೇಟ್ ಹೋಗ್ತದೆ, ಮತ್ತೆ ಅದರ ಮಲ ಸಪರೇಟ್ ನಿಲ್ತದೆ. ಅದರ ನಂತರ ಅದನ್ನು ಒಂದು ಗುಂಡಿಗೆ ಹಾಕಿ ನಾವು ಒಟ್ಟಿಗೆ ಹಾಕಿ ಅದು ಆಗಾಗ 6 ತಿಂಗಳಿಗೊಮ್ಮೆ ಏನ್ ಮಾಡ್ತೇವೆ ಅಂದ್ರೆ ತೋಟಕ್ಕೆ ಅದನ್ನು ಹಾಕ್ತೇವೆ. ಅದನ್ನು ಹಾಗೆ ಹಾಕುದು ಅದಕ್ಕೆ ಏನಾದ್ರೂ ಕೂಡ ನೀವು ಅದಕ್ಕೆ ಏನು ನಾವು ಅದಕ್ಕೆ ಏನು ಮಿಕ್ಸ್ ಮಾಡ್ಬೇಕಂತಿಲ್ಲ. ಯಾಕೆಂತ ಹೇಳಿದ್ರೆ, ಏನ್ ತೋಟದಲ್ಲಿ ಸೋಗೆ ಏನೆಲ್ಲ ಮಡಲು ಅದೆಲ್ಲ ಏನಿದೆ ಅದನ್ನು ಬುಡಕ್ಕೆ ಮೊದಲೇ ಕೊಚ್ಚಿ ಹಾಕ್ತೇವಲ್ಲ, ಅದರ ಮೇಲೆ ಕೊಂಡೋಗಿ ಇದನ್ನು ಹಾಕಿದ್ರೆ ಆಯ್ತು. ಅದು ಒಟ್ಟಿಗೆ ಕರಗಿ ಅಲ್ಲಿಯೇ ಒಳ್ಳೆ ಗೊಬ್ಬರ ಆಗಿ ಅದಕ್ಕೆ ಸಿಗ್ತದೆ ಅಂತೇಳಿ ಖಂಡಿತ ಸಿಗ್ತದೆ. ಓಹೋ, ಅಂತ ಹೇಳಿದ್ರೆ ಬೇರೆ ನಮ್ಮ ಹಟ್ಟಿ ಗೊಬ್ಬರದ ಹಾಗೆ ಕೊಚ್ಚಿ ಯಾವುದೇ ರೀತಿಯ ಇದನ್ನು ಹಾಕ್ಬೇಕು? ಖಂಡಿತ ಅಗತ್ಯ ಇಲ್ಲ ಸರ್, ಖಂಡಿತ ಅಗತ್ಯ ಇಲ್ಲ. ಕೊಚ್ಚಿ ಹಾಕಿದ್ರೆ ನೋಡಿ ಡಬಲ್ ಕೆಲಸ ಆಗ್ತದೆ. ತೋಟದಲ್ಲಿದ್ದದನ್ನು ಒತ್ಕೊಂಡು ಬರ್ಬೇಕು ನಾವು ಇಲ್ಲಿ, ಪುನಃ ಗುಂಡಿಗೆ ಹಾಕಿ ಪುನಃ ಅದರಲ್ಲಿ ಗೊಬ್ಬರ ಆದ ಮೇಲೆ ಪುನಃ ಒತ್ಕೊಂಡು ಅಲ್ಲಿಗೆ ಕೊಂಡೋಗಿ ಹಾಕುದಲ್ವಾ? ಅದರ ಬದಲು ಅಲ್ಲಿದ್ದದನ್ನು ಅಲ್ಲಿಯೇ ಕೊಚ್ಚಿ ಹಾಕಿ ಅದರ ಮೇಲೆ ಇದನ್ನು ಕೊಂಡೋಗಿ ಹಾಕಿದ್ರೆ ಆಯ್ತು. ಹಾಗೆ ಅದರಲ್ಲೇ ಗೊಬ್ಬರ ಆಗ್ತದೆ, ಒಂದು ಸ್ವಲ್ಪ ಉಳಿತಾಯ. ಹೌದು, ತುಂಬಾ ಉಳಿತಾಯ. ಆಡು ಸಾಕಣೆ, ಎಷ್ಟು ಆಡನ್ನು ಸಾಕ್ತಾ ಇದ್ದೀರಿ ಮತ್ತೆ ಇದು ಎಷ್ಟು ಸಾಕಾಗ್ತದೆ ಎಷ್ಟು ಗೊಬ್ಬರಕ್ಕೆ?

ಅವರಿಂದ ಯಾವುದೇ ರೀತಿಯ ಸಲಹೆಗಳನ್ನು ಇಂಥದ್ದನ್ನು ಸಲಹೆ ನಾನು ಹೆಚ್ಚಾಗಿ ಈಗ ಜಾಸ್ತಿ ಡಿಪೆಂಡ್ ಆಗಿರುವಂಥದ್ದು ಏನಂತ ಹೇಳಿದ್ರೆ ಈಗ ಸಾಮಾಜಿಕ ಮಾಧ್ಯಮಗಳು ನಾವು ನೋಡ್ತೇವೆ, ಬೇರೆ ಬೇರೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ ಇದೆ, ಮತ್ತೆ ನೆಟ್ಟಲ್ಲಿ ಇಂಟರ್ನೆಟ್ಟಲ್ಲಿ ನೋಡಿ ಬೇರೆ ಬೇರೆ ಊರಿನ ರೈತರು ಈಗ ಬೇಗ ಬೇರೆ ಸಿಗ್ತಾರೆ. ಆಮೇಲೆ ಬೇರೆ ಬೇರೆ ಕೃಷಿ ಮೇಳಗಳಲ್ಲೆಲ್ಲ ನೋಡಿ ಚರ್ಚೆ ಮಾಡಿ, ಆಮೇಲೆ ಈಗಾಗಲೇ ಯಶಸ್ವಿಯಾದಂಥ ರೈತರು ಕೆಲವರು ಇರ್ತಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ನಮಗೆ ಅನೇಕ ಮಾಹಿತಿಗಳು ಸಿಗ್ತದೆ. ಅದರಿಂದಾಗಿ ವಸ್ತುವಸ್ತು ಅನೇಕ ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಸರಿ, ಒಳ್ಳೆಯದು ಜಾಯ್ ಲೋಬ್ ಅವರೇ. ಮುಖ್ಯವಾಗಿ ನಿಮ್ಮ ಒಂದು ಕೃಷಿಯ ಕೆಲವು ಪ್ರಯೋಗಗಳು ಹಾಗೆ ನಿಮ್ಮ ಸಮಗ್ರ ಕೃಷಿಯ ಒಂದು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಜೋಹಿಲ್ ಲೋಬೋ ಅವರ ಕೃಷಿ ಅನುಭವದ ಕುರಿತು ಮಾತುಕತೆ ಕೇಳಿದಿರಿ. ಈಗ ಆಧುನಿಕ ಮೀನು ಕೃಷಿ ಪದ್ಧತಿ ಕುರಿತು ಮತ್ಸ್ಯ ವಿಜ್ಞಾನಿ ಶ್ರೀನಿವಾಸ ಹರಕೋಟಿ ಅವರಿಂದ ಮಾಹಿತಿ. ನಮಸ್ಕಾರ, ಸ್ತೋತ್ರಗಳೇ. ಇವತ್ತು ಆಧುನಿಕ ಮೀನು ಕೃಷಿ ಪದ್ಧತಿ ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಹಂಚಿಕೊಳ್ಳೋಕೆ ಬಂದಿದ್ದೀನಿ. ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್ ಒಂದು ಆಧುನಿಕ ಮೀನು ಕೃಷಿ ತಂತ್ರಜ್ಞಾನ. ಇಲ್ಲಿ ಬಳಸಿದ ನೀರನ್ನೇ ಮರುಬಳಕೆ ಮಾಡಲಾಗುತ್ತೆ. ವಿವಿಧ ಹಂತಗಳಲ್ಲಿ ಯಾಂತ್ರಿಕವಾಗಿ ಮತ್ತು ಜೈವಿಕವಾಗಿ ಘನವಸ್ತು, ಮೀನಿನ ಹಿಕ್ಕೆ, ತಿಂದುಳಿದ ಆಹಾರವನ್ನು ಸೋಸಿ ಶುದ್ಧಿಯಾದ ನೀರು ಮತ್ತೆ ಅದೇ ಕೊಳಕ್ಕೆ ಬಂದು ಬೀಳುತ್ತೆ. ಈ ವಿಧಾನವನ್ನು ವಿವಿಧ ತಳಿ ಮೀನುಗಳನ್ನು ಸಾಕಣೆ ಮಾಡೋದಕ್ಕೆ, ಹೆಚ್ಚಿನ ಸಾಂದ್ರತೆಯಲ್ಲಿ ಸಾಕಣೆ ಮಾಡೋದಕ್ಕೆ ಈ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಈ ಪದ್ಧತಿಯಲ್ಲಿ ಮೀನು ಸಾಕಣೆ ಮಾಡಲು ಕನಿಷ್ಠ ನೀರು ಮತ್ತು ಭೂಮಿ ಅವಶ್ಯಕತೆ ಇರುತ್ತೆ. ಇದು ಇತರೆ ಮೀನು ಕೃಷಿ ಪದ್ಧತಿಗಳಿಗಿಂತ ವಿಭಿನ್ನವಾಗಿದೆ. ಈ ಪದ್ಧತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನು ಸಾಕಣೆ ಮಾಡಬಹುದು. ಸಾಂಪ್ರದಾಯಿಕ ಮೀನು ಕೃಷಿ ಪದ್ಧತಿಗಳಾದ ತೆರೆದ ಕೊಳಗಳು ಮತ್ತು ರೇಸ್ವೆಗಳಲ್ಲಿ ಹೊರಾಂಗಣದಲ್ಲಿ ಮೀನುಗಳನ್ನು ಬೆಳೆಯೋದು ಸಾಂಪ್ರದಾಯಿಕ ವಿಧಾನ. ಅದರ ಬದಲು ಈ ವ್ಯವಸ್ಥೆಯಲ್ಲಿ ಮೀನುಗಳನ್ನು ಸಾಮಾನ್ಯವಾಗಿ ನಿಯಂತ್ರಿತ ಪರಿಸರದಲ್ಲಿ ಒಳಾಂಗಣ ಅಥವಾ ಹೊರಾಂಗಣದಲ್ಲಿ ಟ್ಯಾಂಕ್ಗಳಲ್ಲಿ ಮೀನನ್ನು ನಾವು ಸಾಕಣೆ ಮಾಡ್ತೀವಿ. ಮೀನು ಕೊಳದಲ್ಲಿರ್ತಕ್ಕಂಥ ಅನುಪಯುಕ್ತವಾದ ಆಹಾರ ಮತ್ತು ಮೀನಿನ ಹಿಕ್ಕೆ ನೀರಿನ ಜೊತೆ ಹೊರಗೆ ಹೋಗಿ ವಿವಿಧ ಹಂತಗಳಲ್ಲಿ ಸೋಸಿ ಶುದ್ಧಿಯಾಗಿ ಮತ್ತದೇ ಮೀನು ಸಾಕಣೆ ಟ್ಯಾಂಕ್ಗೆ ಬಂದು ಬೀಳುತ್ತೆ. ಹೀಗೆ ದಿನವಿಡೀ ಸೋಸಿ ಶುದ್ಧಿಯಾಗಿ ಬರತಕ್ಕಂಥ ನೀರು ಶೇಕಡ 10% ಮಾತ್ರ ಆವಿಯಾಗಿಯೋ ಅಥವಾ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವ ಕಾರ್ಯದಲ್ಲಿ ವ್ಯಯವಾಗುತ್ತೆ. ಈ ಪದ್ಧತಿಯಲ್ಲಿ ಯಾವುದೇ ಜಾತಿ ತಳಿ ಮೀನುಗಳನ್ನು ನಾವು ಸಾಕಣೆ ಮಾಡ್ಬೋದು. ಈ ಪದ್ಧತಿಯಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ, ಹಾಗೆ ಲಾಭ ಕೂಡ ಅಷ್ಟೇ ಜಾಸ್ತಿ ಇದೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ 1 ಚದುರ ಮೀಟರ್ಗೆ 1-2 ಕೆಜಿ ಮೀನನ್ನು ನಾವು ಇಳುವರಿಯಾಗಿ ಪಡಿಬಹುದು. ಆದರೆ ಈ ಆಧುನಿಕ ಪದ್ಧತಿಯಲ್ಲಿ 30-60 ಕೆಜಿ ಇಳುವರಿಯನ್ನು ನಾವು ಪಡಿಬಹುದು. ಆರ್ಥಿಕವಾಗಿ ಸ್ಪರ್ಧಿಸಲು ಚಿಕ್ಕ ಜಾಗವನ್ನೇ ಸಂಪೂರ್ಣವಾಗಿ ಬಳಸಿಕೊಂಡು ಆಹಾರ ಮತ್ತು ನೀರಿನ ಗುಣಮಟ್ಟವನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಈ ಪದ್ಧತಿ ಮೀನು ಕೃಷಿಯಲ್ಲಿ ಗೆದ್ದಂತೆಯೇ. ಈ ತಾಂತ್ರಿಕತೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ಮೀನಿನ ಕೊಳದಲ್ಲಿರ್ತಕ್ಕಂಥ ತಿಂದು ತಿನ್ನದೇ ಉಳಿದ ಆಹಾರ, ಮೀನಿನ ಹೆಕ್ಕೆ ಹಾಗೆ ಇನ್ನಿತರ ಘನವಸ್ತುಗಳನ್ನು ಕೊಳದಿಂದ ಹೊರಗೆ ಹಾಕಿ ವಿವಿಧ ಹಂತಗಳಲ್ಲಿ ಸೋಸಿ ಶುದ್ಧಿಗೊಳಿಸ್ತಕ್ಕಂಥದ್ದು. ಇದರಿಂದ ಕೊಳದಲ್ಲಿ ಬೇಡದೇ ಇರತಕ್ಕಂಥ ಅನಿಲಗಳು ಉತ್ಪತ್ತಿಯಾಗಿ ನೀರಿನ ಗುಣಮಟ್ಟ ಹಾಳಾಗೋದನ್ನು ನಾವು ತಪ್ಪಿಸ್ಬೋದು. ಹೀಗೆ ಶುದ್ಧಿಯಾಗಿ ಬರ್ತಕ್ಕಂಥ ನೀರಿನ ಗುಣಮಟ್ಟ ಉತ್ತಮವಾಗಿದ್ದು ಕರಗಿದ ಆಮ್ಲಜನಕದ ಕೊರತೆಯನ್ನು ನೀಗಿಸುತ್ತೆ. ಇದರಿಂದ ಸಾಂಪ್ರದಾಯಿಕ ಪದ್ಧತಿಗಳಿಗಿಂತ ಹೆಚ್ಚು ಸಾಂದ್ರತೆಯಲ್ಲಿ ಮೀನನ್ನು ನಾವು ಈ ಒಂದು ತಂತ್ರಜ್ಞಾನದಲ್ಲಿ ನಾವು ಸಾಕಣೆ ಮಾಡಬಹುದು. ನಮ್ಮಲ್ಲಿ ಹೆಚ್ಚಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಜಾಸ್ತಿ ಇರೋದ್ರಿಂದ ಈ ತಂತ್ರಜ್ಞಾನ ಒಂದು ವರ ಅಂತಲೇ ನಾವು ಹೇಳ್ಬೋದು. ಈ ರೈತರು, ಉದ್ದಿಮೆಗಳು, ಭೂಮಿ ಮತ್ತು ನೀರಿನ ಕೊರತೆ ಇರತಕ್ಕಂಥ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಮೀನು ಕೃಷಿಯನ್ನು ತಮ್ಮ ಹಿತ್ತಲಲ್ಲೇ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡಬಹುದು. ಆದರೆ ಯಾವುದೋ ವಿಡಿಯೋ ನೋಡಿಯೋ ಅಥವಾ ಯಾರೋ ಮಾಡಿದ್ದಾರೆ ಅಂತ ಮಾಡೋದು ಬೇಡ. ಮಾಡೋದಾದರೆ ಸೂಕ್ತ ತಜ್ಞರಿಂದ ಸರಿಯಾದ ಸಲಹೆ ಸೂಚನೆಗಳನ್ನು ಪಡೆದು ಮುಂದುವರಿಯೋದು ಒಳ್ಳೆಯದು. ಈ ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್ನ ಪ್ರಯೋಜನಗಳೇನಂತಂದರೆ, ಇಲ್ಲಿಂದ ಸಲಕರಣೆಗಳು ತುಂಬ ಬಾಳಿಕೆ ಬರುತ್ತೆ. ಇಲ್ಲಿ ಯಾವುದೇ ರೀತಿಯ ಆ್ಯಂಟಿಬಯೋಟಿಕ್ಸನ್ನು ಬಳಸುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಬೆಳೀತಕ್ಕಂಥ ಮೀನು ತುಂಬ ಗುಣಮಟ್ಟದ್ದಾಗಿರುತ್ತೆ. ಇಲ್ಲಿ ಕಂಪ್ಲೀಟ್ ಫೀಡ್ ಬೇಸ್ಡ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಭಕ್ಷಕ ಮೀನುಗಳ ಒಂದು ಹಾವಳಿ ಇರೋದಿಲ್ಲ. ಮತ್ತು ಪರಾವಲಂಬಿಗಳ ಸಮಸ್ಯೆ ಕೂಡ ಇದರಲ್ಲಿರೋದಿಲ್ಲ. ಇಲ್ಲಿ ಕಂಪ್ಲೀಟಾಗಿ ನಿಯಂತ್ರಿತ ಪದ್ಧತಿಯಲ್ಲಿ ಈ ಸಾಕಣೆ ಮಾಡೋದರಿಂದ ಇಲ್ಲಿ ಹವಾಮಾನದ ಯಾವ ಒಂದು ವೈಪರೀತ್ಯದ ಸಮಸ್ಯೆಗಳು ಕೂಡ ನಾವಿಲ್ಲಿ ಕಾಣೋದಿಲ್ಲ. ಹಾಗೆ ರೋಗ ರುಜಿನಗಳ ಸಂಖ್ಯೆ ಕೂಡ ಕಡಿಮೆ. ಆದರೆ ಇಲ್ಲಿ 24 ಗಂಟೆನೂ ಕೂಡ ನಾವು ನಿಗಾವಹಿಸಿ ಸಾಕಣೆಯನ್ನು ಮಾಡಬೇಕಾಗತ್ತೆ. ಇಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಮೀನುಗಳನ್ನು ಸಾಕಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮಾರುಕಟ್ಟೆ ಸಮಸ್ಯೆ ಇರೋದಿಲ್ಲ. ಕಡಿಮೆ ಜಾಗದಲ್ಲಿ ಕಡಿಮೆ ನೀರನ್ನು ಬಳಸಿ ನಾವು ಇಲ್ಲಿ ಸಾಕಣೆ ಮಾಡ್ಬೋದು. ಇಲ್ಲಿ ಮಾರುಕಟ್ಟೆ ಸಮಸ್ಯೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮೀನನ್ನು ನಮಗೆ ಬೇಕಾದ ರೇಟ್ ಬಂದಾಗ, ಬೇಕಾದ ಸೈಜಲ್ಲಿ ನಮಗೆ ಬೇಕಾದಾಗ ಒಂದು ಪೂರ್ತಿಯಾಗೇ ನಾವು ಮಾರಾಟ ಮಾಡ್ಬೋದು, ಇಲ್ಲ ಸ್ವಲ್ಪ ಸ್ವಲ್ಪವಾಗಿ ಪಾರ್ಷಿಯಲ್ ಆಗಿ ಕೂಡ ನಾವು ಹಾರ್ವೆಸ್ಟ್ ಮಾಡಿ ನಮಗೆ ಬೇಕಾದ ಒಳ್ಳೆ ರೇಟನ್ನು ಪಡೆದು ಒಳ್ಳೆ ಲಾಭವನ್ನು ಗಳಿಸ್ತಕ್ಕಂಥದ್ದು ನಾವು ಈ ಒಂದು ತಂತ್ರಜ್ಞಾನದಲ್ಲಿ ಕಾಣಬಹುದು. ಇಲ್ಲಿ ನಾವು ಯಾವುದೆಲ್ಲ ಒಂದು ತಳಿಗಳನ್ನು ನಾವು ಸಾಕಣೆ ಮಾಡ್ಬೋದು ಅಂತಂದರೆ, ಒಂದು ಏಷ್ಯನ್ ಸೀಬಾಸ್, ಕೋಬಿಯಾ, ಇಂಡಿಯನ್ ಪಂಪ್ಯಾನೋ, ತಿಲಾಪಿಯಾ, ಪರ್ಲ್ ಸ್ಪಾಟ್, ನಾವು ಕೇರಳದ ಕರಿಮೀನು ಅಂತಂದು ಏನು ಕರಿತೀವಲ್ಲ ಆ ಮೀನು, ಪಂಗ್ಯಾಶಿಯಸ್, ಹಾಗೆ ರೆಡ್ ತಿಲಾಪಿಯಾ, ಹಾಗೆ ಹಲವಾರು ತಳಿಗಳನ್ನು ನಾವು ಈ ಒಂದು ತಂತ್ರಜ್ಞಾನದಲ್ಲಿ ಸಾಕಣೆ ಮಾಡ್ಬೋದು. ಈ ಒಂದು ತಂತ್ರಜ್ಞಾನದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ನೀವು ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 8197773. ಧನ್ಯವಾದಗಳು. ಇದುವರೆಗೆ ಆಧುನಿಕ ಮೀನು ಕೃಷಿ ಪದ್ಧತಿ ಕುರಿತು ಮತ್ಸ್ಯ ವಿಜ್ಞಾನಿ ಶ್ರೀನಿವಾಸ ಹುಲಕೋಟೆ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ವಿದ್ಯಾಭೂಷಣ್ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ. ರೋಗಹರನಿ ದಯಾಸಾಗರನಿ, ರೋಗಹರನಿ ದಯಾಸಾಗರನಿ, ಭಜಿಪೆವು ನಿಲ್ಲನು ಷಣ್ಮುಖನಿ, ರೋಗಹರನಿ ದಯಾಸಾಗರನಿ, ಭಜಿಪೆವು ನಿಲ್ಲನು ಷಣ್ಮುಖನಿ, ರೋಗಹರನಿ ದಯಾಸಾಗರನಿ. ಅಗಜಯ ಶಿವನ ಪ್ರೇಮದ ಕುವರನೆ, ಜಗದೊಳು ಮೇರೆಯುವ ಮಹಾಮಹಿಮನೆ, ಅಗಜಯ ಶಿವನ ಪ್ರೇಮದ ಕುವರನೆ, ಜಗದೊಳು ಮೇರೆಯುವ ಮಹಾಮಹಿಮನೆ, ಸೊಗಸಿನ ಕುಕ್ಕೆಯ ಉರದಲಿ ನೆಲೆಸಿಗ, ಸೊಗಸಿನ ಕುಕ್ಕೆಯ ಉರದಲಿ ನೆಲೆಸಿಗ, ಖಗವಾಗನ ಶ್ರೀ ನರಹರಿ ಪ್ರಿಯನಿ, ರೋಗಹರನಿ ದಯಾಸಾಗರನಿ, ಭಜಿಪೆವು ನಿಲ್ಲನು ಷಣ್ಮುಖನಿ, ರೋಗಹರನಿ ದಯಾಸಾಗರನಿ. ಕರದಲ್ಲಿ ಧನುವನು ಶಕ್ತಿಯ ಧರಿಸಿಗ, ಶರವಣ ಭವ ಶಿಖಿ ವಾಹನನೆ, ಕರದಲ್ಲಿ ಧನುವನು ಶಕ್ತಿಯ ಧರಿಸಿಗ, ಶರವಣ ಭವ ಶಿಖಿ ವಾಹನನೆ, ವರಗಳ ನೀವನೆ ಶುದ್ಧನೆ ಧನ್ಯನೆ, ವರಗಳ ನೀವನೆ ಶುದ್ಧನೆ ಧನ್ಯನೆ, ಕರಗಳ ಮುಗಿಬೇವು ವಿಭುಸನ್ಮುತನೆ ರೋಗಹರನೆ ದಯಾಸಾಗರನೆ ಭಜಿಪೆವು ನಿನ್ನನು ಷಣ್ಮುಖನೆ ರೋಗಹರನೆ ದಯಾಸಾಗರನೆ ಭಜಿಪೆವು ನಿನ್ನನು ಷಣ್ಮುಖನೆ ರೋಗಹರನೆ ದಯಾಸಾಗರನೆ ರೋಗಹರನೆ ದಯಾಸಾಗರನೆ. ಈಗ ಕೇಳಿ ರೇಣುಕಾ ರುದ್ರಭಟ್ಟ ಅವರು ಹಾಡಿದ ಭಕ್ತಿಗೀತೆ. ಯೋಗೀಶಯನ